ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಶ್ರಾವಣದ ಶುಭ ದಿನದಿಯೊಮ್ಮೆ ದೊರೆದ ಬೆಳಕೆ, ಶ್ರಾವಣದ ಶುಭ ದಿನದಿಯೊಮ್ಮೆ ದೊರೆದ ಬೆಳಕೆ, ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿಯಿಂದ ಕೇಳ್ತಾ ಇದ್ದೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಟೊಮೆಟೊ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತಂತೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಸ್ಯ ರೋಗ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನೂರಲ್ಲಾ ಹಾವೇರಿ ಅವರನ್ನು ಸಂದರ್ಶನ ಇದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟರ್? ಅಂದ್ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನೀಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ. ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ರಂಗ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಟೊಮೆಟೊ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಈ ವಿಷಯ ಕುರಿತಂತೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಸ್ಯ ರೋಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರೊಡನೆ ಸಂದರ್ಶನ ಇದೆ, ಕೇಳಿ. ನಮಸ್ಕಾರ ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರೇ. ನಮಸ್ತೆ ಜಗದೀಶ್ವರ. ಟೊಮೆಟೊ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಹೌದು, ನಮ್ಮ ಈ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಇದನ್ನ ವಿಶೇಷವಾದ ಒಂದು ಆಸಕ್ತಿಯನ್ನು ವಹಿಸಿ ನಮ್ಮ ರೈತ ಬಾಂಧವರು ಬೆಳೀತಾರೆ. ಹೌದು ಹೌದು. ಮತ್ತೆ ಈ ಒಂದು ಬೆಳೆ ಸಾಕಷ್ಟು ರೋಗಗಳಿಗೆ ಕೂಡ ತುತ್ತಾಗುತ್ತೆ. ಹೌದು ಜಗದೀಶ್ವರ. ಇವುಗಳನ್ನ ತಾವು ತಜ್ಞರು ಹೇಳ್ತಾ ಇರ್ತೀರ, ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ನಿರ್ವಹಣೆ ಮಾಡಬೇಕು ಅಂತ ಅಂದು. ಹೌದು, ಇವತ್ತು ಈ ಒಂದು ವಿಚಾರದ ಬಗ್ಗೆ ತಾವು ನಮ್ಮ ರೈತ ಬಾಂಧವರಿಗೆ ಪರಿಚಯವನ್ನ ಮಾಡಿಕೊಡಬೇಕು. ಖಂಡಿತ ಖಂಡಿತ ಮಾಡೋಣ. ಈಗ ಪ್ರಾರಂಭದಲ್ಲಿ ಈ ಟೊಮೆಟೊ ಬೆಳೆಗೆ ಬರುವಂತ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತ ಹೇಳ್ತೀರ? ಟೊಮೆಟೊ ಬೆಳೆ ಎಷ್ಟು ಆಕರ್ಷಕವಾಗಿದೆ ಅದೇ ರೀತಿ ಅದಕ್ಕೆ ನಾನಾಕಾರದ ಒಂದು ರೋಗಾಣುಗಳು ರೋಗ ಉಂಟು ಮಾಡ್ತೈತೆ. ಮೊದಲನೇದಾಗಿ ನಿಮ್ಗೆ ಹೇಳಬೇಕಂದ್ರೆ ಇದಕ್ಕೆ ಶಿಲೀಂಧ್ರದಿಂದ ಒಂದು ರೋಗಗಳು ಬರ್ತವೆ. ಶಿಲೀಂಧ್ರದಿಂದ ರೋಗಗಳು ಅಂದ್ರೆ ಮೊದಲಂಗ ಮಾರಿ ರೋಗ, ಕೊನೆಯ ಅಂಗ ಮಾರಿ ರೋಗ, ಸೆಪ್ಟೋರಿಯಾ ಎಲೆ ಚುಕ್ಕೆ ರೋಗ, ಕತ್ತುಕೊಳೆ ರೋಗ, ಸ್ಲಿರೋಷಿಯಂ ಕಾಂಡ ಕೊಳೆ ರೋಗ ಮತ್ತು ಇತರೆ ರೋಗಗಳು ಬರ್ತವೆ. ಈ ಬೆಳೆಗೆ ದುಂಡಾಣದಿಂದ ಕೂಡ ರೋಗಗಳು ಬರ್ತವೆ. ಬ್ಯಾಕ್ಟೀರಿಯಾದಿಂದ, ಬ್ಯಾಕ್ಟೀರಿಯಾ ಅಂತ ದುಂಡಾಣದಿಂದ. ಅದರಲ್ಲೇ ದುಂಡಾಣು ಎಲೆ ಚುಕ್ಕೆ ರೋಗ ಹಾಗೂ ದುಂಡಾಣು ಸೊರಗು ರೋಗ ಬರ್ತದೆ. ಆಮೇಲೆ ನಂಜಾಣು ವೈರಸ್ ಅಂತ ಏನು ಕರಿತೀವಿ, ಇದರಿಂದ ಕೂಡ ಈ ಬೆಳೆಗೆ ರೋಗಗಳು ಬರ್ತಾ ಇದ್ದಾವೆ. ಅದರಲ್ಲೇ ಎಲೆ ಮುಟುರು ರೋಗ ಅಂತ ಬರ್ತದೆ, ಆಮೇಲೆ ಚುಕ್ಕೆ ಬೆಂಕಿ ನಂಜು ರೋಗ ಅಂತ ಇನ್ನೊಂದು ವೈರಸ್ ಬರ್ತದೆ, ಹಾಗೂ ಈ ಬೆಳೆಗೆ ಜಂತು ಹುಳದಿಂದ ಕೂಡ ರೋಗಗಳು ಬರ್ತವೆ. ಓಹೋ, ಈ ರೀತಿಯಾಗಿ ವಿವಿಧ ರೋಗಾಣುಗಳಿಂದ ರೋಗಗಳು ಬರ್ತವೆ. ಹೌದು, ಶಿಲೀಂಧ್ರದಿಂದ ಬರುತ್ತೆ, ವೈರಸ್ನಿಂದ ಬರುತ್ತೆ, ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಜೊತೆಗೆ ಜಂತು ಹುಳುಗಳಿಂದಲೂ ಕೂಡ ರೋಗಗಳು ಬರ್ತವೆ. ಈಗ ಮುಖ್ಯವಾಗಿ ನಾವು ಬೇಸಿಗೆ ಕಾಲದಲ್ಲಿ ಸಾಕಷ್ಟು ರೋಗಗಳನ್ನು ಕಾಣ್ತೀವಿ ಟೊಮೆಟೋದಲ್ಲಿ. ಹೌದು, ಈ ಬೇಸಿಗೆ ಕಾಲದಲ್ಲಿ ಬರುವ ಪ್ರಮುಖವಾದ ರೋಗ ಯಾವುದು ಅಂತೀರಿ? ಬೇಸಿಗೆ ಕಾಲದಲ್ಲಿ ನಮಗೆ ಕಾಣಬರೋದು ಬೇರೆ ಬೇರೆ ರೋಗಗಳು ಕಾಣಬರ್ತವೆ. ಈ ಬೇಸಿಗೆ ಕಾಲದಲ್ಲಿ ಅತಿ ತೀವ್ರವಾಗಿ ಕಾಣಬರೋದು ಅದು ಎಲೆ ಮುರುಟು ರೋಗ ಅಂತ ಕರೀತಾರೆ, ಅಥವಾ ಎಲೆ ಮುಟುರು ರೋಗ ಅಂತಾನೂ ಇದಕ್ಕೆ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಹೇಳಬೇಕಂದ್ರೆ ಇದಕ್ಕೆ ಲೀಫ್ ಕರ್ಲ್ ಡಿಸೀಸ್ ಅಂತ. ಎಲೆಗಳು ಮುದುರ್ಕೊಳ್ತವೆ, ಎಲೆಗಳು ಮೇಲೆ ಮುದುರ್ಕೊಂತಾವೆ. ಆಮೇಲೆ ಸಾಮಾನ್ಯವಾಗಿ ಈ ನಮ್ದು ಸದರ್ನ್ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ರೈತ ಬಾಂಧವರು ಬೇರೆ ಬೇರೆ ಒಂದು ಭಾಗದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಇದಕ್ಕೆ ಕರೀತಾರೆ. ಮಲ್ಲೆ ರೋಗ ಅಂತ ಕರೀತಾರೆ, ಅಥವಾ ಬೆಂಗಿ ರೋಗ ಅಂತ ಕರೀತಾರೆ. ಈ ತರ ಬೇರೆ ಬೇರೆ, ಯಾಕಂದ್ರೆ ಈ ರೋಗಕ್ಕೆ ಇಷ್ಟೊಂದು ಹೆಸರು ಯಾಕೆ ಬಂತಂದ್ರೆ ಇದರದ್ದು ತೀವ್ರತೆ ಅಷ್ಟಿದೆ. ಅಂದ್ರೆ ಲಕ್ಷಣಗಳು ಹೇಗೆ ಕಾಣ್ತವೆ ಅಂತೀರ ನೋಡಿದಾಗ? ಇದ್ರದ್ದು ಲಕ್ಷಣಗಳು ನಾವು ದೂರಿಂದ ಬೆಳೆ ನೋಡಿದಾಗ ತಿಳಿ ಹಳದಿ ಕಲರ್ ಅಂತ ಆಗಿ ಬೆಳೆ ನಾವು ನೋಡಬಹುದು. ತಿಳಿ ಹಳದಿ ಹಸಿರು ಪದಾರ್ಥ ಅದರಲ್ಲಿ ಕಳೆದುಕೊಂಡಿರ್ತೈತೆ. ಆಮೇಲೆ ಇನ್ನೊಂದ್ ಸ್ವಲ್ಪ ನಿಮ್ ಟೆಕ್ನಿಕಲ್ ಆಗಿ ಹೇಳಬೇಕಂದ್ರೆ ಚಿಗುರು ಬರುವಂತ ಎಲೆಗಳು ಮೊಸಾಯಿಕ್ ಸಿಂಪ್ಟಮ್ಸ್, ಮೊಸಾಯಿಕ್ ತರ ಲಕ್ಷಣಗಳು ಅಂದ್ರೆ ಹಳದಿ ಮತ್ತು ಹಸಿರು ಬಣ್ಣ ಮಿಶ್ರಣವಾಗಿ ಕಾಣುತ್ತೆ. ಇನ್ನೂ ಸ್ವಲ್ಪ ನೀವು ಹತ್ತಿರದಾಗಿ ಈ ಲಕ್ಷಣಗಳು ನೀವು ನೋಡಿದ್ರೆ, ಮೊದಲನೇದಾಗಿ ಈ ರೋಗದ ಹೆಸರಲ್ಲೇನೆ ಇದರದ ಲಕ್ಷಣ ಇದೆ. ಎಲೆ ಮುರುಟು ರೋಗ ಅಂದ್ರೆ ಎಲೆಗಳು ಮೇಲ್ಭಾಗಕ್ಕೆ ಮುರುಟ್ಕೊಂಡಿರ್ತವೆ, ಮುದುಡ್ಕೊಂಡಿರ್ತವೆ. ಒಂದು ಎರಡನೇದು, ನೀವು ಸಾಮಾನ್ಯ ರೋಗ ಇಲ್ಲದೆ ಎಲೆ ಮತ್ತು ರೋಗ ಇದ್ದಿದ್ದ ಎಲೆ ತಗೊಂಡು ನೋಡಿದಾಗ ಅದರಲ್ಲಿ ನರಗಳು ಇರ್ತವೆ. ಈ ರೋಗ ಇರುವಂತ ಎಲೆಗಳಲ್ಲಿ ನರಗಳು ದಪ್ಪದಾಗಿ ಆಗಿರ್ತವೆ, ದಪ್ಪನೆ ನರಗಳಿರ್ತವೆ. ಇನ್ನೂ ಸ್ವಲ್ಪ ಅದರಲ್ಲಿ ನಂಜಾಣದ ಪ್ರಮಾಣ, ವೈರಸ್ದ ಪ್ರಮಾಣ ಜಾಸ್ತಿ ಇದ್ರೆ ಆ ನರಗಳಿಂದ ಚಿಕ್ಕ ಚಿಕ್ಕದಾಗಿ ಎಲೆ ತರ ಒಂದೊಂದು ಇನೇಷನ್ ಅಂತ ಕರಿತೇವೆ, ಆ ತರ ನಾವು ಕೆಲವು ಬಾರಿ ನಾವು ನೋಡಬಹುದು. ಅಂದ್ರೆ ಎರಡನೇದು ರೋಗ ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತೀರಿ? ಈ ರೋಗ ಬರೋಕೆ ಮುಖ್ಯ ಕಾರಣ ನಂಜಾಣು. ಈಗ ನಂಜಾಣು ಅಂದ್ರೆ ನಾವು ಇನ್ನೊಂದು ವಿಷಯ ತಿಳ್ಕೋಬೇಕು. ನಂಜಾಣು ಹಾಗೇನೆ ಬೇರೆ ಮೂಲಗಳಿಂದ ಬೆಳೆ ಮೇಲೆ ಬಂದ್ ಬಿದ್ರೆ ಅದು ರೋಗ ತರ್ತತ, ಅದರದ್ದು ಮೂಲ ಏನಂತ ನಾವು ತಿಳ್ಕೋಬೇಕು. ಯಾವ್ದರಿಂದ ಬರುತ್ತೆ ಅದು ಅಂತ, ಅದು ಹೇಗೆ ನಮ್ ಬೆಳೆಗೆ ಬಂದು ಬಾಧಿಸುತ್ತದೆ. ಈಗ ಸಾಮಾನ್ಯ ಬೇರೆ ಶಿಲೀಂಧ್ರ ರೋಗ ಅಂದ್ರೆ ಅದು ಗಾಳಿ ಮುಖಾಂತರನೂ ಬರ್ತದೆ, ನೀರ್ ಮುಖಾಂತರನೂ ಬರ್ತದೆ, ಆಮೇಲೆ ಬೇರೆ ಮಣ್ಣು ಮುಖಾಂತರನೂ ಬರ್ತದೆ, ಬೀಜದ ಮೂಲಕನೂ ಬರ್ತದೆ. ಆದ್ರೂ ಈ ಒಂದು ನಂಜಾಣು ರೋಗ ನಮ್ ಬೆಳೆಗೆ ಬರ್ಬೇಕಂದ್ರೆ ಇದಕ್ಕೆ ಒಂದು ಕೀಟವಾಹಕ ಅಂತ ಕರಿತೇವೆ, ಅಂದ್ರೆ ವೆಕ್ಟರ್, ಇಂಗ್ಲಿಷ್ ಅಲ್ಲಿ ಹೇಳಬೇಕಂದ್ರೆ ವೆಕ್ಟರ್ ಬೇಕು, ಒಂದು ಏಜೆನ್ಸಿ, ಒಂದು ರೋಗ ಇರುವ ವಾಹಕ, ಒಂದು ರೋಗ ಇರುವಂತ ಸಸಿಯಿಂದ ರೋಗ ಇಲ್ಲದ ಸಸಿಗೆ ನಮ್ಗೆ ವೈರಸ್ ತರಬೇಕಂದ್ರೆ ಒಂದು ವಾಹಕ ಬೇಕು. ಯಾವ ಕೀಟ ಅದು? ಇಂಗ್ಲಿಷ್ ಅಲ್ಲಿ ಬಿಮಿಸಿಯಟಬ್ಯಾಸಿ ವೈಟ್ ಫ್ಲೈ ಅಂತ ಕರೀತಾರೆ, ಕನ್ನಡದಲ್ಲಿ ಅದಕ್ಕೆ ಬಿಳಿ ನೊಣ ಅಂತ ಕರೀತಾರೆ. ಸರಿ ಸರಿ, ಇದು ಒಂದು ರಸ ಹೀರುವ ಕೀಟ. ಇದು ಸಾಮಾನ್ಯವಾಗಿ ಹೆಂಗೆ ಇದನ್ನು ವೈರಸ್ ನಮ್ಮ ಬೆಳೆಗೆ ತರ್ತದಂತ ಹೇಳಬೇಕಂದ್ರೆ, ಸಾಮಾನ್ಯವಾಗಿ ಒಂದು ರೋಗ ಇರುವಂತ ಟೊಮ್ಯಾಟೊ ಸಸಿ ಇರ್ತದೆ, ಅದರಲ್ಲೇ ವೆಕ್ಟರ್ ಕೀಟವಾಹಕ ಕುಂದ್ಬಿಟ್ಟು ಸರಿ ಸುಮಾರು 17-24 ಗಂಟೆವರೆಗೂ ಅದು ರಸ ಇರಬೇಕು. ಅದಕ್ಕೆ ಅಕ್ವಿಸಿಷನ್ ಆಕ್ಸೆಸ್ ಪೀರಿಯಡ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಅಂದ್ರೆ ಆ ವಾಹಕ ವೈರಸ್ ಅನ್ನು ತನ್ನ ಬಾಡಿನಲ್ಲಿ ಸೇರ್ಸ್ಕೊಳಕ್ಕೆ ಇಷ್ಟು ಬೇಕು. ಆ ಸೇರ್ಸ್ಕೊಂಡಿದ್ದು ವಾಹಕ ನಂತರ ರೋಗ ಇಲ್ಲದ ಸಸಿ ಮೇಲೆ ಬಂದ್ ಕುಂತ್ಬಿಟ್ಟು 20-24 ಗಂಟೆವರೆಗೆ ರಸ ಹೇರಿದ್ರೆ ಆ ರಸದ ಮೂಲಕ ಆ ನಂಜಾಣು ನಮ್ ರೋಗ ಇಲ್ಲದ ಸಸಿಗೆ ಬರುತ್ತೆ, ಹೋಗುತ್ತೆ. ಈ ತರ ಇದು ಪ್ರಸಾರ ಆಗ್ತದೆ. ಅಂದ್ರೆ ಎಷ್ಟು ಮಟ್ಟಿಗೆ ಹಾನಿ ಆಗುತ್ತೆ ಅಂತಾರೆ ಈ ರೋಗ ಬಂದ್ರೆ? ಈ ರೋಗದ ಹಾನಿ ಯಾವ ಬೆಳೆ ಹಂತದಲ್ಲಿ ಈ ನಂಜಾಣು ಬಂದಿತ್ತೆ ಅದರ ಮೇಲೆ ಆಧಾರವಾಗಿದೆ. ಅಂದ್ರೆ ಈಗ ಸಸಿ ಹಂತದಲ್ಲಿ ಬಂದ್ರೆ, ಸಸಿ ಹಂತ ಅಂದ್ರೆ ಸುಮಾರು 20 ದಿನ ಒಳಗಡೆ ಸಸಿಗಳು ಇದ್ರೆ ಈ ನಂಜಾಣು ಏನಾದರೂ ನಮ್ ಬೆಳೆಗೆ ಬಂದ್ರೆ ಸುಮಾರು 95% ಅಷ್ಟು ನಮ್ಗೆ ಹಾನಿ ಉಂಟಾಗ್ತದೆ. ಯಾಕಂದ್ರೆ ಈ ನಂಜಾಣು ಒಂದು ಸಸಿ ಒಂದು ಬೆಳವಣಿಗೆ ಇದರಲ್ಲಿ ಬಂದ್ರೆ ನಾವು ಸ್ಟೆರಿಲಿಟಿ ಅಂತೀವಿ, ಅಂದ್ರೆ ಬಂಜೆತನ ಆಗ್ಬಿಡ್ತದೆ, ಯಾವುದೇ ರೀತಿ ಹೂವನ್ನು ಬಿಡೋದಿಲ್ಲ, ಯಾವುದೇ ರೀತಿ ಕಾಯಿನೂ ಬಿಡೋದಿಲ್ಲ. ಅದೇ ವೇಳೆ 35-50 ದಿನ ಸಸಿಯವರೆಗೆ ಈ ರೋಗ ಏನಾರ ಬಂದ್ರೆ ಇದು ಸುಮಾರು 20-50% ಹಾನಿ ಉಂಟು ಮಾಡುತ್ತೆ. ಅಂದ್ರೆ ಸಾಕಷ್ಟು ನಷ್ಟ ಉಂಟಾಗುತ್ತೆ ಅಂತ ನಂಗೆ ಆಯ್ತು. ಹೌದು ಹೌದು. ಇನ್ನ ಈ ಎಲೆ ಮುರುಟು ರೋಗವನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತಿದೆ? ನನ್ನ ಕೆಲವೊಂದು ಕ್ಷಣದ ಹಿಂದೆ ನಿಮ್ಗೆ ಹೇಳಿದೆ, ಯಾವುದೇ ನಂಜಾಣು ಸಸಿಗಳಲ್ಲಿ ಬರುವಂತ ನಂಜಾಣುಗೆ ಯಾವುದೇ ಒಂದು ಕೆಮಿಕಲ್ ಇಲ್ಲ. ಅಂದ್ರೆ ನಾವು ಬೇರೆ ಮೂಲಗಳನ್ನು ನಾವು ವಿಚಾರಿಸಬೇಕು. ಒಂದು ಇದು ಯಾತ್ರ ಬರ್ತಾ ಇದೆ, ಈ ಕೀಟ ವಾಹಕ ಇಲ್ಲಂದ್ರು ಈ ನಂಜಾಣು ಎಲ್ಲೆಲ್ಲೇ ಇರ್ತಾ ಇದೆಯಾ ಅದನ್ನು ಕಂಡುಹಿಡಬೇಕು. ಫಸ್ಟ್ ನಾನು ಹೇಳಿದೆ ಕೀಟ ವಾಹಕ ಬಿಳಿಯೋಣ, ಅದನ್ನ ನಾವು ಹತೋಟಿ ಮಾಡ್ಬೇಕಂದ್ರೆ ಬೇರೆ ಬೇರೆ ಕೀಟನಾಶಕಗಳು ಇದಾವೆ, ಅವನ್ನು ಬಳಸಬೇಕಾಗುತ್ತೆ. ಅವನ್ನು ಬಳಸಬೇಕು. ಜೊತೆಗೆ ನಾನು ಹೇಳಿದೆ ಈ ಕೀಟವಾಹಕ ಇಲ್ಲದೆ ಇರುವಾಗ ಈ ಬೇರೆ ಮೂಲಗಳು ಏನು, ಈ ಸಂಶೋಧನೆ ಪ್ರಕಾರ ಹೊರಗೆ ಬಂದಿದ್ದು ಏನಂದ್ರೆ ಈ ವೈರಸ್ ಬಿಳಿನೋಣ ಟೊಮ್ಯಾಟೊ ಬಿಟ್ರೆ ಬೇರೆ ಬೇರೆ ಕಳೆಗಳ ಮೇಲೆ ಇದು ಆಶ್ರಯ ಹೊಂದಿರುತ್ತೆ. ನಂಜಾಣು ವೈರಸ್ ಈ ನಿಮ್ಗೆ ಹೇಳ್ಬೇಕಂದ್ರೆ ಅಕ್ಯಾಂಥೇಸಿಯೆ, ಅಸ್ಟ್ರೇಸಿಯೆ, ಕ್ಯಾನೇಸಿಯೆ, ಯುಫರ್ಬೇಸಿಯೆ, ಫ್ಯಾಬೇಸಿಯೆ, ಮಾಲ್ವೇಸಿಯೆ, ಸೊಲನೇಸಿಯೆ, ಇವು ಬೇರೆ ಬೇರೆ ಒಂದು ಫ್ಯಾಮಿಲಿಗೆ ಸೇರಿರುವಂತ ಕಳೆಗಳ ಮೇಲೆ ಇದು ಆಶ್ರಯ ಹೊಂದಿರ್ತದೆ. ಈಗ ನಮ್ಮ ಹತೋಟಿ ಕ್ರಮ ಏನಾಗ್ಬೇಕಂದ್ರೆ ನಮ್ಮ ತಾಕಿನಲ್ಲಿ ನಮ್ಮ ತೋಟದಲ್ಲಿ ಯಾವುದೇ ರೀತಿಯಲ್ಲಿ ಕಳೆಗಳು ಇರಬಾರದು ಒಂದು. ಎರಡನೇದು ನಾವು ಬಿಳಿನ ನಿಯಂತ್ರಣ ಮಾಡಬೇಕಂದ್ರೆ ಅದನ್ನ ನಮ್ಮ ತೋಟದಲ್ಲಿ ಬರಲ್ದಂಗೆ ನೋಡ್ಕೋಬೇಕು. ಅದು ಮುಖ್ಯ, ಅದನ್ನು ಮುಖ್ಯ. ಅಂದ್ರೆ ಹೇಗೆ ನೋಡ್ಕೋಬಹುದು ಅಂತೀರಿ? ಅದಕ್ಕೆ ಬೇರೆ ಬೇರೆ ಪದ್ಧತಿಗಳು ಇದಾವೆ. ಈಗ ನಾನು ನಿಮ್ಗೆ ಹೇಳಿದ್ದು ರಾಸಾಯನಿಕ ಪದ್ಧತಿ, ನಾವು ಕೀಟನಾಶಕ ಬಳಸಬಹುದು. ಇನ್ನೊಂದು ಫಿಸಿಕಲ್ ಬ್ಯಾರಿಯರ್ ಅಂತ ಕರಿತೀವಿ, ಅಂದ್ರೆ ತಡೆ ಹಿಡುವಂತ ಒಂದು ಗಡೆ ಬೆಳೆಯಾಗಿ ಹೊಲಸುತ್ತಲೂ ಬೆಳೆಸಬಹುದು. ಏನು ಬೆಳೆ ಬೆಳೆಯಬಹುದು, ಏನ್ ಬೆಳೆ ಬೆಳಿಬಹುದು ಅಂತ ನೀವು ಕೇಳಿದ್ರೆ ನಮ್ಗೆ ಅನುಕೂಲವಾಗುವಂತ ಆಮೇಲೆ ಅದು ಎತ್ತರವಾಗಿ ಬೆಳಿಬೇಕು. ಒಂದು ಮುಸ್ಕಿನ್ ಜೋಳ ಇದೆ, ಆಮೇಲೆ ನಂತರ ಬಾಜರ ಇದೆ, ಜೋಳನೂ ಇದೆ. ಇದು ಏನ್ ಮಾಡಬೇಕು, ಹೊಲಸುತ್ತಲೂ ನಾವು ನಾಟಿ ಮಾಡೋಕ್ಕಿಂತ 15 ದಿನ ಮುಂಚೆನೆ ಹೊಲಸುತ್ತಲೂ ಒಂದು ಗಡಿ ಬೆಳೆಯಾಗಿ ಗುತ್ತುವಾಗಿ ಇದನ್ನು ಬಿತ್ತನೆ ಮಾಡಬೇಕು. ಎಷ್ಟು ಸಾಲ ಬಿತ್ತನೆ ಮಾಡ್ಕೊಂಡು ಒಳ್ಳೇದು ಅಂತ? ಒಂದು 2 ಸಾಲ ಮಾಡಿದ್ರೆ ಒಳ್ಳೇದು. ಇಲ್ಲ, ಸಾಮಾನ್ಯವಾಗಿ ರೈತರು 2 ಸಾಲ ಮಾಡ್ಲಿಕ್ಕೆ ಇಷ್ಟಪಡಲ್ಲ. 1 ಸಾಲ ಹಾಕಿದ್ರು ತೊಂದರೆ ಇಲ್ಲ, ಗುತ್ತುವಾಗಿ ಅಂದ್ರೆ ನಮ್ದು ಉದ್ದೇಶ ಇಲ್ಲೇ ಒತ್ತಾಗಿ ಹಾಕ್ಬೇಕು. ಅಂದ್ರೆ ಹೊರಗಡೆಯಿಂದ ಬರುವಂತ ಇದು ಬಿಳಿನೊಣ ತಡೆಗಟ್ಟಬೇಕು. ಒಂದ್ ವೇಳೆ ಇದನ್ನ ಹಾಕಕ್ ಆಗಿಲ್ಲ ಅಂದ್ರೆ ಬಿಳಿನೊಣ ತಡೆಗಟ್ಟುವಂತ ಒಂದು ನೈಲಾನ್ ಮೆಷ್ ಅಂತ ಸಿಗ್ತತೆ, ಪರದೆ, ಕೀಟದ ಪರದೆ ಅಂತ ಸಾಮಾನ್ಯವಾಗಿ ರೈತರು ಹೇಳ್ತಾರೆ. ಕೀಟದ ಪರದೆನೂ ಕೂಡ ಹೊಲಸುತ್ತಲೂ ನಾಟಿ ಮಾಡೋ ದಿನಾನೇ ಅದನ್ನು ಹೊಲಸುತ್ತಲೂ 4 ಅಡಿ ಎತ್ತರ ಹಾಕ್ಬೇಕು. ಸಾಮಾನ್ಯವಾಗಿ ರೈತರು ಕೆಳಭಾಗ ಸ್ವಲ್ಪ ಗ್ಯಾಪ್ ಬಿಟ್ಟು ಮೇಲೆ ಹಾಕ್ತಾರೆ, ಆತರ ಮಾಡೋದು ತಪ್ಪು. ಅದು ನೆಲ ಸಮಾನದಿಂದ ಮೇಲಕ್ಕೆ 4 ಅಡಿವರೆಗೆ ಹಾಕಿದ್ರು ಇದನ್ನು ಸ್ವಲ್ಪ ಪ್ರಮಾಣಕ್ಕೆ ನಾವು ತಡೆಗಟ್ಟಬಹುದು. ಜೊತೆಗೆ ನಾನು ಹೇಳಿದೆ ಸಸಿಗಳು 1 ತಿಂಗಳ ಒಳಗಡೆ ಏನಾದ್ರೂ ಇದ್ದು ಈ ರೋಗಾಣು ಬಂದ್ರೆ, ವೈರಸ್ ಬಂದ್ರೆ, ಆತರ ಸಸಿಗಳು ನಮ್ಗೆ ಯಾವುದೇ ರೀತಿಯಲ್ಲಿ ಫಲ ನೀಡುವುದಿಲ್ಲ. ಅದನ್ನ ನಾವು ಇಟ್ಕೊಳ್ಳೋದು ನಮ್ಗೆ ಇನ್ನೊಂದು ಸ್ವಲ್ಪ ತೊಂದರೆ ಆದ್ರದ್ದು ಜಾಸ್ತಿ ಆಗ್ತತೆ ಹೊರತು ಅದರಿಂದ ಏನು ಲಾಭ ಬರೋದಿಲ್ಲ. ಆತರ ಇದ್ದುವಾಗ ಏನ್ ಮಾಡ್ಬೇಕು, 1 ತಿಂಗಳ ಒಳಗಡೆ ನಿಮ್ಗೆ ಯಾವ್ದಾದ್ರು ಸಸಿಯಲ್ಲಿ ಏನಾದ್ರೂ ರೋಗಾಣು ಕಂಡು ಬಂದ್ರೆ ಅದಕ್ಕೆ ನಾವು ಕಿತ್ತು ಬಿಟ್ಟು ಸುಟ್ಟಾಕ್ಬೇಕು. ಕೀಳೋಕ್ಕಿಂತ ಮುಂಚೆ ನಾವು ಒಂದು ಗಮನದಲ್ಲಿ ಏನ್ ಇಟ್ಕೋಬೇಕಂದ್ರೆ ಏನೇನ್ ಸಸಿಗಳಲ್ಲಿ ರೋಗ ಬಂದಿದೆ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಳಿನೋನ ಇರ್ತದೆ. ಆ ಫಸ್ಟ್ ಬಿಳಿನೋನ ನಾವು ನಿಯಂತ್ರಣ ಮಾಡಬೇಕು, ಅದನ್ನ ಕೊಲ್ಬೇಕು. ಕೊಲ್ಬೇಕಂದ್ರೆ ನಾಶ ಮಾಡಬೇಕಂದ್ರೆ ಒಂದು ಯಾವ್ದಾದ್ರು ಒಂದು ಕೀಟನಾಶಕ, ಇಮಿಡಾಕ್ಲೋಪ್ರಿಡ್ ಆಗಿರ್ಬಹುದು, ಅಸಿಫೇಟ್ ಆಗಿರ್ಬಹುದು, ಒಂದು ಮುಂಜಾನೆ ಟೈಮಲ್ಲಿ ಒಂದು ಸಿಂಪಡಣೆ ತಗೋಬೇಕು. ನೆಕ್ಸ್ಟ್ ಡೇ ಬರೋ ದಿನ ಮುಂಜಾನೆ ಅದನ್ನು ಕ್ಲೀನ್ ಆಗಿ ಕಿತ್ತು ಬಿಟ್ಟು ಅಂತ ಗಿಡ ಅದನ್ನು ಸುಟ್ಟಾಕ್ಬೇಕು. ಇದು ಬಹಳ ಮುಖ್ಯವಾದ ಕ್ರಮ. ರೈತರು ತಪ್ಪು ಎಲ್ಲೇ ಮಾಡ್ತಾ ಇದಾರೆ ಅಂದ್ರೆ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡದೆ ಅವರು ಕಿತ್ತು ಬಿಡ್ತಾರೆ, ಆ ಸಮಯದಲ್ಲಿ ನಾವು ಏನ್ ಮಾಡ್ತೇವೆ, ನಾವಾಗಿ ಅದನ್ನು ರೋಗ ಹರಡ್ದಂಗೆ ಆಗ್ಬಿಡ. ಇದು ಒಂದು. ಈಗ 1 ತಿಂಗಳ ಆದ್ಮೇಲೆ ಈ ರೋಗ ಸಾಮಾನ್ಯವಾಗಿ ಕಂಡು ಬರ್ತದೆ. 1 ತಿಂಗಳಾದ್ಮೇಲೆ ಬಂದ್ರೆ ಸಸಿಗಳಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಬಂದಿರುತ್ತದೆ. ಆತರ ಸಸಿಗಳನ್ನು ನಾವು ಕಿತ್ತು ನಾಶ ಮಾಡ್ತಾ ಹೋದ್ರೆ ಎಲ್ಲ ನಮ್ ತಾಕು ಖಾಲಿ ಆಗ್ತದೆ. ಆ ಒಂದು ಸಮಯದಲ್ಲಿ ನಾವು ಬೇರೆ ಬೇರೆ ಕೀಟನಾಶಕ ಅಂತ ಏನ್ ಹೇಳಿದೆ, ರಾಸಾಯನಿಕ ಕ್ರಮಗಳು, ಒಂದು 15 ದಿನ ಒಂದು ಅವಧಿಯಲ್ಲಿ ಒಂದು ಕೀಟನಾಶಕ ನಾವು ಸಿಂಪಡಣೆ ಮಾಡ್ತಾ ಒಂದು ಪರಿವರ್ತನೆ ರೂಪದಲ್ಲಿ ಸಿಂಪಡಣೆ ಮಾಡಬೇಕು, ಬದಲಾಯಿಸ್ತಾ ಇರಬೇಕು. ಒಂದೇ ಕೀಟನಾಶಕ ಪದೇ ಪದೇ ಬಳಸಬಾರದು. ಈ ತರ ಮಾಡಿ ಇದು ಮಾಡಬೇಕು. ಆಮೇಲೆ ಇದರಲ್ಲಿ ಅತಿ ಮುಖ್ಯವಾದ ಕ್ರಮ ಕೆಲಸ ಕೆಲಸ ಈ ನಿಯಂತ್ರಣದಲ್ಲೇ. ನಾನು ಹೇಳಿದೆ ಇದು ಸಸಿ ಒಂದು ಸ್ಟೇಜಲ್ಲಿ ಹಾನಿ ಉಂಟಾದರೆ ಇದರಿಂದ ಏನು ಫಲ ನೀಡುವುದಿಲ್ಲ. ಈಗ ಸಸಿ ಮೂಲ ನಮಗೆ ನರ್ಸರಿ, ನಾವು ಫಸ್ಟ್ ಸಸಿ ಬೆಳೆಸ್ತೇವೆ, ಒಂದು 25 ದಿನವರೆಗೆ ಇದನ್ನು ಸಸಿ ಬೆಳೆಸ್ತೇವೆ. ಆ ನರ್ಸರಿ ಏನೈತಲ್ಲ, ಒಂದು ಇನ್ಸೆಕ್ಟ್ ಪ್ರೂಫ್ ನೆಟ್ ಅಲ್ಲಿ ಬೆಳೆಸಬೇಕು. ಅಲ್ಲೇ ಯಾವುದೇ ರೀತಿಯಲ್ಲಿ ಬಿಳಿನ ಹೋಗಿ ವೈರಸ್ ಅನ್ನು ಟ್ರಾನ್ಸ್ಮಿಟ್ ಮಾಡಿರಬಾರದು. ಅಂದ್ರೆ ಸುತ್ತ ಒಂದು ರೀತಿ ಹಸಿರು ಮನೆಯಲ್ಲಿ ಬೆಳೆದಂಗೆ ಆಗುತ್ತೆ ಅದು, ಪರದೆ ಹಾಕೊಂಡು. ಹಸಿರು ಮನೆಯಲ್ಲಿನೂ ಕೆಲಸ ಆಗೋದಿಲ್ಲ, ಹಸಿರು ಮನೆ ಪರದೆಯಲ್ಲಿ ರಂಧ್ರಗಳು ದೊಡ್ಡದಾಗಿರ್ತದೆ. ಇದು ವೈರಸ್ ಪ್ರೂಫ್ ನೈಲಾನ್ ಮೆಶ್ ಅಂತ ಕರಿತೇವೆ. ಕೀಟಗಳು ಆಮೇಲೆ ಇದಕ್ಕೆ ಸ್ಪೆಸಿಫಿಕೇಶನ್ ಇದೆ, 40-50 ಮೆಶ್ ಅಂತ ಕರಿತೇವೆ. ಆ ಪರ್ದೆನ ಹಾಕಬೇಕು. ಇಲ್ಲಿ ಮೆಶ್ ಅಂದ್ರೆ 1 inch ಅಲ್ಲಿ 40-50 ರಂಧ್ರಗಳು ಇರಬೇಕು. ರಂಧ್ರಗಳ ಸಂಖ್ಯೆ ಜಾಸ್ತಿ ಆದಂಗೆ ಅವು ರಂಧ್ರಗಳು ಒಳಗಡೆ ಹೋಗ್ತವೆ, ಒಳಗಡೆ ಹೋಗೋದಿಲ್ಲ, ಅದು ತಡೆಗಟ್ಟತೆ. ಸಣ್ಣದಾಗಿರ್ಬೇಕು. ಸರಿ ಸರಿ, ಅದನ್ನ ಬಹಳ ಅವರು ಮುತುವರ್ಜಿ ವಹಿಸಬೇಕು. ಇನ್ನು ಮುಂಗಾರಿನಲ್ಲಿ ಬರುವಂತ ಬಹಳ ಮುಖ್ಯವಾದ ರೋಗ ಯಾವುದು ಅಂತೀರಿ? ಮುಂಗಾರಿನಲ್ಲಿ ಸಾಮಾನ್ಯವಾಗಿ ಎಲೆ ಚುಕ್ಕೆ ರೋಗಗಳು, ಅಂಗಮಾರಿ ರೋಗಗಳು, ಆ ತರ ರೋಗಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತವೆ. ಈಗ ಟೊಮ್ಯಾಟೊ ಬೆಳೆ ನೀವು ಕೇಳಿದ್ರೆ ಮುಂಗಾರಿನಲ್ಲಿ ರೈತರಲ್ಲಿ ಅತಿ ಹೆಚ್ಚು ಒಂದು ಭಯ ಇರೋದು ಒಂದು ರೋಗ ಅಂದ್ರೆ ಅದು ಕೊನೆಯ ಅಂಗಮಾರಿ ರೋಗ ಅಂತ ಕರೀತಾರೆ. ಏನ್ ಲಕ್ಷಣಗಳು ಇದರದು ಅಂತೀರಿ? ಲಕ್ಷಣಗಳು ಮುಖ್ಯವಾಗಿ ಈ ಅಂಗಮಾರಿ ಅಂತ ಹೇಳ್ತೇನೆ ನಾನು. ಎಲೆ ಚುಕ್ಕೆ ಅಂತ ರೋಗ ಇದೆ, ಅಂಗಮಾರಿ ಅಂತ ರೋಗ ಇದೆ. ಚುಕ್ಕೆ ಮತ್ತು ಅಂಗಮಾರಿಗೆ ಒಂದೇ ಡಿಫ್ರೆನ್ಸ್. ಚುಕ್ಕೆ ಚಿಕ್ಕ ಚಿಕ್ಕದಾಗಿ ಆಮೇಲೆ ಅದರದ್ದು ಆಕಾರ ಇರ್ತದೆ. ಅಂಗಮಾರಿ ಅಂದ್ರೆ ಇಲ್ಲಿ ಚುಕ್ಕೆ ರೂಪಲ್ಲೇ ಬರ್ತದೆ, ಅದಕ್ಕೆ ಏನು ಆಕಾರ ಇರೋದಿಲ್ಲ, ಆಮೇಲೆ ಅದು ದೊಡ್ಡದಾಗಿರ್ತದೆ, ವಿಸ್ತಾರವಾಗಿರ್ತದೆ. ದೊಡ್ಡದಾಗಿ ಇರೋ ಚುಕ್ಕೆಗಳು ಕಪ್ಪು ಕಲರ್ ಇರ್ತದೆ. ಈ ತರ ಚುಕ್ಕೆಗಳು ಎಲೆ ಮೇಲೆ ಬರ್ತದೆ, ಎಲೆ ತೊಟ್ಟು ಮೇಲೆ ಬರ್ತದೆ, ಕಾಂಡದ ಮೇಲೇನು ಕೂಡ ಬರ್ತದೆ, ಆಮೇಲೆ ಹಣ್ಣು ಆದ್ಮೇಲೂ ಕೂಡ ಹಣ್ಣಿನ ಮೇಲೆ ಕೂಡ ಬರುತ್ತೆ. ಈ ತರ ಬರ್ತದೆ. ನಂತರ ಸ್ವಲ್ಪ ತೇವ ಜಾಸ್ತಿ ಆದ್ರೆ ವಾತಾವರಣದಲ್ಲಿ ಆ ಚುಕ್ಕೆ ಹಿಂಭಾಗದಲ್ಲಿ ನೀವು ಬಿಳಿ ಒಂದು ಶಿಲೀಂಧ್ರ ಬೆಳವಣಿಗೆಯನ್ನು ನೋಡಬಹುದು. ಅದು ಒಂದು ಅಪಾಯಕಾರಿ ಸ್ಟೇಜ್ ಅಂತ ಹೇಳ್ತೀವಿ, ಅಪಾಯಕಾರಿ ಒಂದು ಹಂತ. ಯಾಕಂದ್ರೆ ಆ ಎಷ್ಟು ಬೂಸ್ಟ್ ಬೆಳೆದಿರುತ್ತೆ ಅದು ಗಾಳಿ ಮುಖಾಂತರ ಹೋಗಿ ಬೇರೆ ಒಂದು ರೋಗ ಪ್ರಸಾರ ಆಗಕ್ಕೆ ಇದು ಕಾರಣ ಆಗಿರ್ತದೆ. ಅಂದ್ರೆ ಇದಕ್ಕೆ ವಾತಾವರಣದ ಅಂಶಗಳು ಬಹಳ ಮುಖ್ಯವಾಗಿ. ಇದು ಒಂದು ಒಳ್ಳೆ ನೀವು ಒಂದು ಪ್ರಶ್ನೆ ಕೇಳಿದಿರ. ಈ ರೋಗ ಪ್ರಮುಖವಾಗಿ ವಾತಾವರಣ ಮೇಲೆ ಆಧಾರಿತ ರೋಗ. ಅಂದ್ರೆ ಹೇಗಿರ್ಬೇಕಾಗುತ್ತೆ ವಾತಾವರಣ? ವಾತಾವರಣ ನೀವು ಕೇಳಿದ್ರೆ ಒಂದು ನೈಟ್ ಟೆಂಪರೇಚರ್ ಅಂತೀವಿ, ಅಂದ್ರೆ ರಾತ್ರಿಯ ಉಷ್ಣತೆ. ರಾತ್ರಿಯ ಉಷ್ಣತೆ ಡ್ಯೂ ಟೆಂಪರೇಚರ್ ಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಅದು ಎಷ್ಟು ಅವಧಿ ಅನ್ನೋದು ಇದೆ, ಒಂದು 4 ಗಂಟೆ. 4 ಗಂಟೆ ಡ್ಯೂ ಟೆಂಪರೇಚರ್ ಕ್ಕಿಂತ ಕಡಿಮೆ. ಈಗ ನಾವು ಸಾಮಾನ್ಯವಾಗಿ ಮಾತಾಡ್ಬೇಕಂದ್ರೆ ಮಂಜು ಬೆಳಿತೈತಲ್ಲ, ಆ ತರ ಅದು ವಾತಾವರಣ ಒಂದು 4 ಗಂಟೆ ಇರಬೇಕು. ಅದು ಒಂದು. ನೆಕ್ಸ್ಟ್ ತಿರ್ಗಾ ನೆಕ್ಸ್ಟ್ ಡೇ ಮರುದಿನ ವಾತಾವರಣ ಮುಚ್ಕೊಂಡಿರ್ಬೇಕು. ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮೋಡ ಮುಚ್ಕೊಂಡಿರ್ಬೇಕು. ಮೋಡ ಮುಚ್ಕೊಂಡು ಅದಕ್ಕೆ ಟೆಕ್ನಿಕಲ್ ಆಗಿನೂ ಇದು ಮಾಡಿದ್ದಾರೆ, 0.8 ಮೋಡ ಅಂತ ಹೇಳ್ತಾರೆ. ಅಂದ್ರೆ ಒಂದು ದಿನ ಕಂಪ್ಲೀಟ್ ಆಗಿ ಮೋಡ ಮುಚ್ಕೊಂಡಿರ್ಬೇಕು. ಎರಡನೇದು. ಮೂರನೇದು ತುಂತುರು ಮಳೆ ಅಂತಾರೆ, ಜಿಡಿ ಮಳೆ. ಅದನ್ನು ಕ್ವಾಂಟಿಫೈ ಮಾಡಿದರೆ ಅದು 0.1 mm ಅಂತಾರೆ. ಅದನ್ನು ಆತರ ಮಳೆ ಬಂದ್ರೆ ಆಮೇಲೆ ಆದ್ರತೆ ತೇವಾಂಶ ವಾತಾವರಣದಲ್ಲಿ ತೇವಾಂಶ ಅದು 90% ತೇವಾಂಶ ಇದ್ರೆ ಈ ರೋಗ ಒಂದೇ ದಿನದಲ್ಲಿ ಬರಬಹುದು. ಆಮೇಲೆ ಒಂದ್ ದಿನದಲ್ಲಿ ಬಂದಾದ್ಮೇಲೆ ಮತ್ತೆ ವಾತಾವರಣ ಹಾಗೆ ಇನ್ನೊಂದು 2 ದಿನ ಇದ್ರೆ ನಾವು ಫುಲ್ ತೋಟ, ಇಡೀ ತೋಟ ಇದನ್ನು ನಾಶ ಮಾಡುವಂತ ಒಂದು ಶಕ್ತಿ ಈ ರೋಗಾಣಕ್ಕೆ ಇದೆ. ಅಂದ್ರೆ ನಿರ್ವಹಣಾ ಕ್ರಮಗಳು ಕೂಡ ಬಹಳ ಮುಖ್ಯ. ಒಂದು ರೈತ ಬಾಂಧವರೇ ಏನ್ ತಲೆ ಗಮನದಲ್ಲಿ ಇಟ್ಕೋಬೇಕಂದ್ರೆ ಮೊದಲನೇದಾಗಿ ಈ ರೋಗಾಣದು ಲಕ್ಷಣಗಳು ಅದನ್ನ ನಾನು ಹೇಳಿದೆ. ಎರಡನೇದು ಅತಿ ಮುಖ್ಯವಾಗಿ ಈ ರೋಗಕ್ಕೆ ಸೂಕ್ತವಾದ ವಾತಾವರಣ ಅದನ್ನು ನೋಡ್ಕೋಬೇಕು. ಅದನ್ನ ನೋಡ್ಕೊಂಡು ಮುಂಜಾಗ್ರತೆಯಾಗಿ ಇವರು ಸಿಂಪಡಣೆ ಮಾಡಬಹುದು. ಹೌದು. ಮುಂಜಾಗ್ರತೆವಾಗಿ ನಾವು ಇದಕ್ಕೆ ಹತೋಟಿ ಕ್ರಮ ತಗೊಂಡ್ರೆ ಇದನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ. ಮುಂಜಾಗ್ರತೆ ಕ್ರಮವಾಗಿ ನಾವು ತಗೊಂಡಿಲ್ಲ ಅಂದ್ರೆ ರೋಗ ಬಂದಾದ್ಮೇಲೆ ಇದನ್ನ ಹತೋಟಿ ಮಾಡ್ಬೇಕಂದ್ರೆ ಇನ್ನೊಂದು ಇದೇನಂದ್ರೆ ವಾತಾವರಣ ಸೂಕ್ತ ಇದ್ದಲ್ಲಿ ರೋಗ ಬಂದಾದ್ಮೇಲೆ ಇದನ್ನ ಹತೋಟಿ ಮಾಡ್ಬೇಕನ್ನೋದು ಸ್ವಲ್ಪ ಕಷ್ಟ. ಈ ತರ ಇರೋದು. ಏನ್ ಕ್ರಮ ಅನುಸರಿಸಬಹುದು ಅಂತೀರಿ? ಈಗ ನಾನು ಹೇಳಿದಂಗೆ ಈಗ ವಾತಾವರಣ ಸೂಕ್ತ ಇದೆ, ಅವಾಗ ನಾವು ಮುಂಜಾಗ್ರತೆ ಕ್ರಮ ತಗೋಬೇಕು. ಮುಂಜಾಗ್ರತೆ ಕ್ರಮಕ್ಕಿಂತ ಮುಂಚೆನೆ ಇದರದ್ದು ಮೂಲ ನಾನು ಹೇಳಿಲ್ಲ, ಈ ರೋಗಾಣು ಎಲ್ಲಿಂದ ಬರುತ್ತೆ ಅಂತ ಹೇಳಿಲ್ಲ. ಒಂದು ಮೂಲ ಇದು ಎಲೆ ಆಗ್ಲಿ ಎಲೆ ತೊಟ್ಟಾಗ್ಲಿ ಏನಾಗ್ತೈತೆ, ರೈತ ಬಾಂಧವರು ಕಿತ್ತು ಬಿಟ್ಟು ಇದನ್ನು ಸುಡಬೇಕು. ಆತರ ಸಾಮಾನ್ಯವಾಗಿ ರೈತ ಬಾಂಧವರು ಮಾಡಲ್ಲ. ಏನ್ ಮಾಡ್ತಾರೆ, ಅದನ್ನು ಭೂಮಿನಲ್ಲಿ ಹಾಕ್ತಾರೆ. ಭೂಮಿನಲ್ಲಿ ಹಾಕುವಾಗ ಎಲೆ ಆಗ್ಲಿ ಎಲೆ ತೊಟ್ಟು ಆಗ್ಲಿ ಅದು ಭೂಮಿನಲ್ಲಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ರೋಗಾಣು ಇರ್ತೈತೆ. ಈ ರೋಗಾಣು ಊ ಸ್ಪೋರ್ ಅಂತ ಒಂದು ಬೀಜ ಉತ್ಪತ್ತಿ ಮಾಡ್ತದೆ. ಆ ಊಸ್ಪೋರ್ ಏನೈತಿಲ್ಲ ಭೂಮಿನಲ್ಲಿನೇ ಉಳ್ಕೊಂಡ್ಬಿಡ್ತೈತೆ. ಈ ತರ ಭೂಮಿನಲ್ಲಿ ಉಳ್ಕೊಂಡಿರುವಂತ ಊಸ್ಪೋರ್ ಅನ್ನು ನಾವು ನಿಯಂತ್ರಣ ಮಾಡಬೇಕಂದ್ರೆ ನಾವು ಜೈವಿಕ ರೋಗನಾಶಕಗಳು ಇದಾವೆ. ಉದಾಹರಣೆಗೆ ಹೇಳಬೇಕಂದ್ರೆ ಟ್ರೈಕೋಡರ್ಮ ಹರ್ಜಿಯಾನಮ್ ಅಂತ ಇದೆ, ಸೋಡೋಮನಸ್ ಫ್ಲೋರೋಸನ್ಸ್ ಅಂತ ಇದೆ, ಆಮೇಲೆ ಬ್ಯಾಸಿಲಸ್ ಸಪ್ಟಿಲಿಸ್ ಅಂತ, ಇವು ಜೈವಿಕ ನಿಯಂತ್ರಕಗಳು, ರೋಗ ನಾಶಕಗಳು. ಇವು ಕೂಡ ಶಿಲೀಂಧ್ರ ಮತ್ತು ದುಂಡಾಣಗಳು, ಆದ್ರೆ ಇದು ನಮಗೆ ಉಪಯೋಗ ಆಗುವಂತ ಶಿಲೀಂಧ್ರ ಮತ್ತು ದುಂಡಾಣಗಳು. ಇವುಗಳು ನಾವು ಮಣ್ಣಿಗೆ ಸೇರಿಸಿದ ಮೇಲೆ ಮಣ್ಣಿನಲ್ಲಿ ಇರುವಂತ ನಮಗೆ ಅಪಾಯಕಾರಿ ರೋಗಾಣುಗಳ ಮೇಲೆ ಹಾವಿಯಾಗಿ ಅದನ್ನು ನಾಶಪಡಿಸ್ತವೆ. ಇದನ್ನ ನಾವು ಹೆಂಗೆ ಉಪಯೋಗಿಸ್ಬೇಕನ್ನೋದು ಇದು ಒಂದು ವಿಧಾನ. ರೈತ ಬಾಂಧವರು ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತಾರೆ, ಆಮೇಲೆ ಹೊಂಗೆ ಹಿಂಡಿ, ನೀಮ್ ಕೇಕ್ ಅಂತ ಏನ್ ಕರಿತೇವೆ, ಬೇವಿನ ಹಿಂಡಿ, ಅದನ್ನು ಉಪಯೋಗಿಸ್ತಾರೆ. ಈ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಯಲ್ಲಿ ಅದನ್ನು ಮಿಶ್ರಣ ಮಾಡಿ ನಾವು ಹಾಕ್ಬೇಕಂದ್ರೆ ಸುಮಾರು 250 kg ಪ್ರತಿ ಹೆಕ್ಟೇರ್ ಪ್ರದೇಶಗೆ ಇದನ್ನು ಶಿಫಾರಸು ಮಾಡಿರ್ತಾರೆ. ಇದನ್ನು ನಾವು ಮಿಶ್ರಣ ಮಾಡಬೇಕು, ವೃದ್ಧಿಗೊಳಿಸಬೇಕು. ಈ ಟ್ರೈಕೋಡರ್ಮ ಆಗಲಿ ಸೂಡೋಮೊನಾಸ್ ಆಗಲಿ ಬೆಸಿಲಿಸ್ ಆಗಲಿ ವೃದ್ಧಿಗೊಳಿಸಿ ನಂತರ ಭೂಮಿ ಹಾಕುವಂತ ಹಂತದಲ್ಲಿ ಇದನ್ನು ಬಳಸಬೇಕು. ಈಗ ಹೊಂಗೆ ಹಿಂಡಿ ಅಥವಾ ಬೇವಿನ ಹಿಂಡಿ ಉಪಯೋಗ ಮಾಡೋ ಇಲ್ಲ ಒಂದು ಇದರಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಇದನ್ನು ವೃದ್ಧಿಗೊಳಿಸಿ ಆ ಕೊಟ್ಟಿಗೆ ಗೊಬ್ಬರ ನಾವು ಭೂಮಿಗೆ ಹಾಕಬೇಕು. ಈ ತರ ಹಾಕೋದ್ರಿಂದ ಭೂಮಿಯಲ್ಲಿ ಇರುವಂತ ರೋಗಾಣ ನಾವು ಕಡಿಮೆ ಗೊಳಿಸಬೇಕು. ಇದು ಒಂದು. ಎರಡನೇದು ಮುಂಜಾಗ್ರತಾ ಕ್ರಮ ಅಂತ ನಾನು ಹೇಳಿದೆ ಅಲ್ಲ, ಅದು ವಾತಾವರಣ ಮೇಲೆ ಆಧಾರ. ವಾತಾವರಣ ನಾನು ಹೇಳಿದೆ ಇಷ್ಟೆಲ್ಲ ಏನೇನು ಇದ್ರೆ, ಆತರ ವಾತಾವರಣ ಇದ್ರೆ ನಮ್ಮ ತಲೆನಲ್ಲಿ ಬಂದ್ಬಿಡಬೇಕು. ಇದಕ್ಕೂ ನಾವು ಒಂದು ಮುಂಜಾಗ್ರತವಾಗಿ ಒಂದು ಸಿಂಪಡಣೆ ತಗೋಬೇಕು. ಮುಂಜಾಗ್ರತವಾಗಿ ನಾವು ಸಿಂಪಡಣೆ ತಗೋಬೇಕಂದ್ರೆ ಮ್ಯಾಂಕೋಸೆಬ್ ಅಂತ ನೀವು ಕೇಳಿರ್ತೀರ, ಶಿಲೀಂಧ್ರನಾಶಕ ಮ್ಯಾಂಕೋಸೆಬ್. ಇದು ಬೇರೆ ಬೇರೆ ಟ್ರೇಡ್ ನೇಮ್ ಅಲ್ಲಿ ಮಾರ್ಕೆಟ್ ನಲ್ಲಿ ದೊರೆಯುತ್ತದೆ. ಅದು 2.5 gram 1 liter ನೀರಿನಲ್ಲಿ ನಾವು ಮಿಶ್ರಣ ಮಾಡಿ ಇದಕ್ಕೆ ಸಿಂಪಡಣೆ ಮಾಡಬೇಕು. ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕು, ಮುಂಜಾಗ್ರತೆ ಅಂದ್ರೆ ರೋಗ ಇನ್ನು ಬಂದಿಲ್ಲ, ರೋಗ ಬರಬಹುದು ಅಂತ ನಾವು ಇದರಲ್ಲಿ ಇಟ್ಕೊಂಡು ಇದನ್ನು ಸಿಂಪಡಣೆ ಮಾಡಬೇಕು, ಮಾಡ್ಕೋಬೇಕು. ಮತ್ತೆ ರೋಗ ಬಂದಾದ್ಮೇಲೆ ರೋಗದ ಪ್ರಮಾಣ ನಾವು ನೋಡ್ಕೊಂಡ್ಬಿಟ್ಟು ಅದು ರೋಗ ನಾಶಕಗಳು ಶಿಲೀಂಧ್ರ ನಾಶಕಗಳು ಇದಾವೆ, ಬೇರೆ ಬೇರೆ ಶಿಲೀಂಧ್ರ ನಾಶಕಗಳು. ಒಂದು ಸೈಮಾಕ್ಸನಿಲ್ ಜೊತೆಗೆ ಮ್ಯಾಂಕೋಸೆಬ್ ಮಿಶ್ರಣ ಮಾಡಿರುವಂತ ಅದು 3 gram ಪ್ರತಿ ಲೀಟರ್ಗೆ ಇದು ಮಾಡಬೇಕು. ಅದೇ ರೀತಿ ಫೆನಾಮಿಡನ್ ಜೊತೆಗೆ ಮ್ಯಾಂಕೋಸೆಬ್ ಮಿಶ್ರಣ ಮಾಡಿರೋದು ಅದು ಕೂಡ 3 gram 1 liter ನೀರಿಗೆ ಸಿಂಪಡಣೆ ಮಾಡಬೇಕು. ಜೊತೆಗೆ ಈ ತರ ಬೇರೆ ಬೇರೆ ಶಿಲೀಂಧ್ರ ನಾಶಕಗಳು ಇದಾವೆ, ಅದು ನಾವು ವಾತಾವರಣದ ಆಧಾರ ಮೇಲೆ ಇನ್ನು ವಾತಾವರಣ ಸೂಕ್ತವಾಗಿ ಇದೆ ಅಂದ್ರೆ 8 ದಿನ ಅವಧಿಯಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡ್ತಾ ಇರಬೇಕು. ಇಲ್ಲೇನೋ ಪರಿವರ್ತನೆ ರೂಪದಲ್ಲಿ ಸಿಂಪಡಣೆ ಮಾಡೋದು ಅತಿ ಮುಖ್ಯ. ಈ ತರ ನಾವು ಮಾಡಿದ್ರೆ ಈ ತೊಟ್ಟು ರೋಗ ನಾವು ನಿಯಂತ್ರಣ ಮಾಡಬಹುದು. ಇನ್ನ ಇದನ್ನ ಬಿಟ್ಕೊಂಡ್ರೆ ಇನ್ಯಾವ್ಯಾವ ರೋಗಗಳು ಬರ್ತವೆ ಅಂತ? ಈ ಎರಡು ಬಿಟ್ರೆ ಇನ್ನು ಬೇರೆ ರೋಗಗಳನ್ನು ಈ ಟೊಮ್ಯಾಟೊ ಬೆಳೆಗೆ ಬರ್ತವೆ. ನಿಮ್ಗೆ ಹೇಳಬೇಕಂದ್ರೆ ಒಂದು ಮೊದಲ ಅಂಗಮಾರಿ ರೋಗ ಅಂತ ಬರ್ತದೆ. ಮೊದಲ ಅಂಗಮಾರಿ ರೋಗ ಅಂದ್ರೆ ಇದಕ್ಕೆ ವಾರ್ಮ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಒಂಥರ ಬೆಚ್ಚಗಿನ ವಾತಾವರಣ ಬೇಕು. ಬೆಚ್ಚಗಿನ ಅಂದ್ರೆ ರಾತ್ರಿ, ಈಗ ಮಳೆ ಬಂದಿತ್ತು ಅಂತ ಅನ್ಕೊಳ್ಳಿ, ರಾತ್ರಿ ಎಲ್ಲ ಏನಾಗ್ತೈತೆ, ಕೂಲ್ ಆಗ್ತೈತೆ, ಉಷ್ಣತೆ ಕಡಿಮೆ ಆಗ್ತೈತೆ, ಮತ್ತೆ ಮರುದಿನ ತಿರ್ಗಾ ಮತ್ತೆ ಟೆಂಪರೇಚರ್ ಜಾಸ್ತಿ ಆಗ್ತೈತೆ. ಬಿಸಿಲಿದ್ದಾಗ ಅದಕ್ಕೆ ವಾರ್ಮ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್ ಅಂತಾರೆ. ಈ ತರ ವಾತಾವರಣ ಇದ್ರೆ ಈ ರೋಗ ಬರ್ತದೆ. ಇದರದ್ದು ಮುಖ್ಯ ಲಕ್ಷಣ ಚುಕ್ಕೆ ರೂಪಲ್ಲೇ ಬರ್ತದೆ, ಎಲೆ ಮೇಲೆ ಬರ್ತದೆ, ಕಾಂಡದಲ ಮೇಲೆ ಬರ್ತದೆ, ಆಮೇಲೆ ಹಣ್ಣಿನ ಮೇಲೆ ಕೂಡ ಬರ್ತದೆ. ಈ ಚುಕ್ಕೆ ನಾವು ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ಅದರಲ್ಲಿ ವೃತ್ತಾಕಾರದ ಒಂದು ಸರ್ಕಲ್ಸ್ ಇರ್ತವೆ, ವೃತ್ತಗಳು ಇರ್ತವೆ. ಇದು ಒಂದು. ಇದೇ ರೀತಿ ಒಂದು ವಾತಾವರಣದಲ್ಲಿ ಇನ್ನೊಂದು ರೋಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಸಪ್ಟೋರಿಯಾ ಎಲೆ ಚುಕ್ಕೆ ರೋಗ ಅಂತೇವೆ. ಸಪ್ಟೋರಿಯಾ ಅಂದ್ರೆ ಅದು ರೋಗಾಣದ ಹೆಸರು. ಈ ಚುಕ್ಕೆಗಳು ಚಿಕ್ಕ ಚಿಕ್ಕದಾಗಿರ್ತವೆ, ಆಮೇಲೆ ಬೂದಿ ಬಣ್ಣದಿರ್ತವೆ, ಮಧ್ಯಭಾಗ ಬೂದಿ ಬಣ್ಣ, ಅದರದ್ದು ಸುತ್ತಲು ಬಾರ್ಡರ್ ಅಂತ ಏನ್ ಕರಿತೀವಿ ಅದು ಕಂದು ಬಣ್ಣದಿರ್ತದೆ. ಆಮೇಲೆ ಈ ಚುಕ್ಕೆ ಚಿಕ್ಕ ಚಿಕ್ಕದಾಗಿರ್ತೈತೆ, ಆಮೇಲೆ ಜಾಸ್ತಿ ಒಂದು ಸಂಖ್ಯೆದಲ್ಲಿ ಇರ್ತೈತೆ. ಇದು ಎಲೆ ಮೇಲೇನೋ ಬರಬಹುದು, ಆಮೇಲೆ ಕಾಂಡದ ಮೇಲೇನೋ ಬರಬಹುದು, ಆಮೇಲೆ ಹಣ್ಣಿನ ಮೇಲೂ ಕೂಡ ಈ ರೋಗ ಬರಬಹುದು. ಆಮೇಲೆ ಈ ಎರಡು ರೋಗನ ನಾವು ಸಾಧಾರಣವಾಗಿ ನಿಯಂತ್ರಣ ಮಾಡಬಹುದು. ಬೇರೆ ಬೇರೆ ಶಿಲೀಂದ್ರನಾಶಕಗಳು ಮಾರ್ಕೆಟ್ನಲ್ಲಿ ಇದಾವೆ. ನಿಮ್ಗೆ ಹೇಳಬೇಕಂದ್ರೆ ಕ್ಲೋರೋಥ್ಯಾಲೋನಿಲ್ ಅಂತ ಒಂದು ಸಿಗ್ತದೆ, ಅದು 2 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ರೋಗ ಒಂದು ಕಡಿಮೆ ಪ್ರಮಾಣದಲ್ಲಿ ಇದ್ದುವಾಗ ನಾವು ಸಿಂಪರಣೆ ಮಾಡಿದ್ರೆ ಈ ರೋಗಗಳು ನಾವು ನಿಯಂತ್ರಣ ಮಾಡಬಹುದು. ಇದ್ ಬಿಟ್ರೆ ಇನ್ನೊಂದು ದುಂಡಾಣು ಎಲೆ ಚುಕ್ಕಿ ರೋಗ ಅಂತ ಬರ್ತದೆ. ನಾನು ನಿಮ್ಗೆ ಹೇಳಿದೆ ಸೆಪ್ಟೂರಿಯಾ ಎಲೆ ಚುಕ್ಕಿ ಚಿಕ್ಕ ಚಿಕ್ಕದಾಗಿ ಬರ್ತದೆ, ಇದಕ್ಕಿಂತ ಈ ಚುಕ್ಕೆಗಳು ಚಿಕ್ಕದಾಗಿರ್ತದೆ. ಆಮೇಲೆ ಇನ್ನೊಂದು ಏನ್ ಗಮನ ಇಡ್ಬೇಕಂದ್ರೆ ಇಲ್ಲಿ ಚುಕ್ಕೆ ಸುತ್ತಲೂ ಹಳದಿ ಮಿಶ್ರಣ ಅತಿ ಒಂದು ಕ್ಲಿಯರ್ ಆಗಿ ಇರ್ತದೆ, ಕಾಣ್ತಾ ಇರ್ತದೆ. ಇದು ಹಣ್ಣಿನ ಮೇಲೆ ಈ ಚುಕ್ಕೆ ಜಾಸ್ತಿ ಪ್ರಮಾಣದ ಮೇಲೆ ಬರ್ತದೆ. ಸಾಮಾನ್ಯವಾಗಿ ರೈತರು ಇದಕ್ಕೆ ಕಜ್ಜಿ ರೋಗ ಅಂತ ಕರೀತಾರೆ. ಈ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ರೋಗ ಹಣ್ಣಿನ ಮೇಲೆ ಬರೋದ್ರಿಂದ ಇದು ಮಾರ್ಕೆಟ್ ವ್ಯಾಲ್ಯೂ ಹಣ್ಣಿನ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ರೈತರು ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು. ಇದನ್ನು ನಿಯಂತ್ರಣ ಮಾಡಬೇಕಂದ್ರೆ ರೋಗ ಒಂದು ಬರೋ ಒಂದು ಸಮಯದಲ್ಲಿ ಆಂಟಿಬಯೋಟಿಕ್ ಸಿಗ್ತದೆ 0.5 ಗ್ರಾಂ, ಅದು ಸ್ಟ್ರೆಪ್ಟೋಸೈಕ್ಲಿನ್ ಸಲ್ಫೇಟ್ ಅಂತ ಸಿಗುತ್ತೆ. ಅದರ ಜೊತೆಗೆ ಬ್ಲೈಟ್ಯಾಕ್ಸ್ ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಂ, ಇದು ಎರಡು ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡಿದ್ರೆ ಇದನ್ನು ನಿಯಂತ್ರಣ ಮಾಡಬಹುದು. ಅಂದ್ರೆ ಆಂಟಿಬಯೋಟಿಕ್ 0.5 ಗ್ರಾಮ್, ಶಿಲೀಂದ್ರನಾಶಕ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು. ಹೌದು, ಈ ಶಿಲೀಂದ್ರನಾಶಕದಲ್ಲಿ ದುಂಡಾಣು ನಾಶಕ ಆತರನು ಒಂದು ಶಕ್ತಿ ಇರುತ್ತೆ. ಆದ್ರಿಂದ ಇದು ಎರಡೂ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡಬೇಕು. ಸರಿ, ಇನ್ನ ಮಣ್ಣಿನಿಂದ ಬರುವ ರೋಗಗಳು ಯಾವ್ಯಾವ? ಮಣ್ಣಿನಿಂದ ಸುಮಾರು ಶಿಲೀಂದ್ರದಿಂದ ಕೂಡ ರೋಗ ಬರ್ತದೆ, ಆಮೇಲೆ ಒಂದು ದುಂಡಾಣದಿಂದ ರೋಗ ಬರುತ್ತೆ. ಮೊದಲನೇದಾಗಿ ನಿಮ್ಗೆ ದುಂಡಾಣದಿಂದ ಬರುವಂತ ರೋಗದ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೇನೆ. ದುಂಡಾಣು ಸೊರಗ ರೋಗ ಅಂತ ಕರೀತಾರೆ. ಇದಕ್ಕೆ ಮುಖ್ಯ ಲಕ್ಷಣ ಏನಂದ್ರೆ ಇದು ದುಂಡಾಣು ನಮ್ಮ ಭೂಮಿನಲ್ಲಿ ಇರ್ತದೆ, ಆಮೇಲೆ ಇದರದ್ದು ಬಾಧೆ ನಮ್ಗೆ ಹೂವ ಪಿಂದೆ ಬಿಡುವಂತ ಒಂದು ಹಂತದಲ್ಲಿ ಇದರದ್ದು ಬಾಧೆ ಜಾಸ್ತಿ ಆಗ್ತದೆ. ಅಲ್ಲಿವರೆಗೆ ಇದು ಅಷ್ಟೊಂದು ಪ್ರಮಾಣದಲ್ಲಿ ತೊಂದರೆ ಕೊಡಲ್ಲ. ಕೆಲವು ಬಾರಿ ಬೇರೆ ಬೇರೆ ರೋಗಾಣದ ಪ್ರಮಾಣ ಜಾಸ್ತಿ ಇದ್ದಲ್ಲೇ ಬೇರೆ ಹಂತದಲ್ಲಿನೂ ಕೂಡ ಬರ್ತದೆ. ಬಟ್ ಸಾಮಾನ್ಯವಾಗಿ ಇದು ಅದರದ್ದು ಒಂದು ಕ್ಯಾರೆಕ್ಟರ್ ಅಂತ ಗುಣ ಅದರದ್ದು. ಹೂವ ಪಿಂದೆ ಬರುವ ಸಮಯದಲ್ಲಿ ಇದು ಕಾಣಬರ್ತದೆ. ಮುಖ್ಯವಾಗಿ ಹೆಂಗಂದ್ರೆ ಸ್ವಲ್ಪ ದಿನದ ಉಷ್ಣತೆ ಸ್ವಲ್ಪ ಜಾಸ್ತಿ ಇದ್ದುವಾಗ ಏನಾಗ್ತದೆ, ತಂತಾನೆ ಗಿಡ ಬಾಡಿ ಹೋಗ್ಬಿಡ್ತದೆ. ಹಸಿರು ಕಲರ್ ಇರ್ತದೆ, ತಂತಾನೆ ಬಾಡಿ ಹೋಗ್ಬಿಡೋದು, ನೀರೇನೋ ಕಡಿಮೆ ಆಗಿದೆ ಅನ್ಸ್ಬಿಡುತ್ತೆ ನಮಗೆ, ಆ ತರ ನಾವು ಕನ್ಫ್ಯೂಸ್ ಆಗ್ತೇವೆ, ಆ ತರ ಆಗೋದು. ಆಮೇಲೆ ಇನ್ನೊಂದು, ನೀವು ಇದು ದುಂಡಾಣದಿಂದನೇ ಬಂದಿರೋದು ಅಂತ ಖಚಿತಪಡಿಸ್ಕೋಬೇಕಲ್ವಾ? ಈಗ ನಾವು ನೀರು ಕಡಿಮೆ ಇದ್ದಾಗೂ ಆ ತರ ಆಗ್ತದೆ. ಅದರ ಖಚಿತಪಡಿಸಬೇಕಂದ್ರೆ ಒಂದು ಗಿಡ ಕೀಳ್ಬೇಕು, ಕುತ್ತಿಗೆ ಭಾಗಕ್ಕೆ ಒಂದು ಕಾಂಡ ಐತೆ ಅಲ್ಲಿ ಕಟ್ ಮಾಡಿಬಿಟ್ಟು ಒಂದು ಗ್ಲಾಸ್ ಅಲ್ಲೇ ನೀರು ತಗೊಂಡ್ಬಿಟ್ಟು ಅದು ಗ್ಲಾಸ್ ಒಳಗಡೆ ಇರುವಂತ ನೀರು ನಮ್ಗೆ ಕಾಣಬೇಕು, ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಂತೀವಿ. ಅದರಲ್ಲಿ ನೀವು ಆ ಕಾಂಡ ಇಟ್ಟು ನೋಡಿದಾಗ ಆ ಕಾಂಡದಿಂದ ದುಂಡಾಣದ ದ್ರವ ಅದರದ್ದು ರಸ ಬರುವಂತ ನಾವು ನೋಡಬಹುದು, ಹೊರಗಡೆ ಬರ್ತಾ ಇರ್ತದೆ. ಇದರ ಮಾಡೋದ್ರಿಂದ ನಾವು ಖಚಿತ ಮಾಡ್ಕೋಬಹುದು. ಈಗ ಇದರದ್ದು ನಿರ್ವಹಣೆ ನಮ್ಗೆ ಸ್ವಲ್ಪ ಚಾಲೆಂಜಿಂಗ್, ಸವಾಲಿನ ಕೆಲಸ, ಅದು ಸ್ವಲ್ಪ ಕಷ್ಟವಾದ ಕೆಲಸ. ಯಾಕಂದ್ರೆ ಈ ರೋಗಾಣು ಬಂದ್ ನಮ್ ತಾಕುದಲ್ಲಿ ಜಾಸ್ತಿ ಪ್ರಮಾಣದ ವೃತ್ತಿ ಆದ್ರೆ ಅದನ್ನು ನಾವು ಕಡಿಮೆಗೊಳಿಸಬೇಕು. ಒಂದು ತಾತ್ಕಾಲಿಕವಾಗಿ ಈ ರೋಗಾಣು ಕಂಡು ಬಂದಿದೆ, ಬೆಳೆ ಇದೆ, ಇನ್ನು ಹಣ್ಣು ಕಾಯಿ ಬಿಡುವಂತ ಹಂತದಲ್ಲಿ ಇದೆ, ಆ ಹಂತದಲ್ಲಿ ನಾನು ಹೇಳಿದೆ ಸ್ಟ್ರೆಪ್ಟೋಸೈಕ್ಲಿನ್ ಸಲ್ಫೇಟ್ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಂ ಮಿಶ್ರಣ ಮಾಡ್ಕೊಂಡು ಬುಡಾನು ನೆನ್ಸ್ಕೊಂತ ಹೋಗ್ಬೇಕು. ರೋಗ ಬಂದಿರುವಂತ ಗಿಡಕ್ಕೆ ಹೌದು, ಜೊತೆಗೆ ಅಕ್ಕಪಕ್ಕ ಇರುವಂತ ಗಿಡಗಳಿಗೂ ಕೂಡ ನಾವು ನೆನೆಸಬೇಕು. ನಮ್ಗೆ ಗೊತ್ತಿಲ್ಲ ಎಲ್ಲೇ ರೋಗಾಣ ಇದೆ, ಆರೋಗ್ಯಕರ ಗಿಡಗಳಿಗೂ ಹಾಕಬೇಕು, ಅದಕ್ಕೆ ಹರಡಬಾರದು ಅಂತ ನಾವು ಉದ್ದೇಶ ಇಟ್ಕೊಂಡು ಈ ತರ ಮಾಡಬೇಕು. ಇದು ತಾತ್ಕಾಲಿಕ. ಇನ್ ಬರೋ ಸೀಸನ್ ಅಲ್ಲಿ ಇದನ್ನು ನಾವು ತಡೆಗಟ್ಟಬೇಕಂದ್ರೆ ಸಾಮಾನ್ಯವಾಗಿ ಬೆಳೆ ಪರಿವರ್ತನೆ ಅಂತ ಹೇಳ್ತಾರೆ, ಮಾಡಲೇಬೇಕು. ಮಾಡಿಲ್ಲಂದ್ರೆ ಈ ದುಂಡಾಣು ಬೇರೆ ಟೊಮ್ಯಾಟೊ ಜಾತಿಗೆ ಸೇರಿದ ಬೆಳೆಗಳಿಗೂ ಕೂಡ ಬರ್ತದೆ. ಆ ತರ ಬೆಳೆಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಬೆಳೆ ಪರಿವರ್ತನೆ ನಾವು ಏಕದಳ ಧಾನ್ಯ, ಮುಸ್ಕಿನ್ ಜೋಳ ಇದೆ, ಸಜ್ಜೆ ಇದೆ, ಜೋಳ ಇದೆ, ರಾಗಿ ಇದೆ, ಕ್ಯಾರೆಟ್ ಇದೆ, ಈ ತರ ನಾವು ಮಿಶ್ರಣ ಮಾಡ್ಕೋಬಹುದು. ಇದ್ ಅಲ್ಲದೆ ಸಾಮಾನ್ಯವಾಗಿ ರೈತರು ಅದು ಬೆಳೆ ಪರಿವರ್ತನೆ ಅನುಸರಿಸುವುದಿಲ್ಲ. ನಾನು ಇನ್ನೊಂದು ಹೇಳಿದೆ ಅಂಗಮಾರಿ ರೋಗಕ್ಕೆ ಜೈವಿಕ ಶಿಲೀಂದ್ರ ನಾಶಕಗಳು, ಅದನ್ನು ಟ್ರೈಕೋಡರ್ಮಾ ಬ್ಯಾಸಿಲಸ್ ಸಬ್ಟಿಲಿಸ್ ಇದನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ನಾವು ತಾಕಿಗೆ ಹಾಕ್ತಾ ಹೋದ್ರೆ ನಮ್ ದುಂಡಾಣದು ಇದು ಹಾನಿಕಾರಕ ದುಂಡಾಣದ ಸಂಖ್ಯೆ ಕಡಿಮೆ ಆಗಿ ರೋಗ ನಾವು ಒಂದು ಹತೋಟಿಯಲ್ಲಿ ಇಟ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ಟೊಮೆಟೊ ಬೆಳೆಯ ಸಮಗ್ರ ರೋಗ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8762372697. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8762372697. ತುಂಬ ಸಂತೋಷ ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಟೊಮ್ಯಾಟೊ ಬೆಳೆಯಲ್ಲಿ ಕಂಡುಬರುವಂತಹ ವಿವಿಧ ರೋಗಗಳು ಮತ್ತು ಇವುಗಳ ಒಂದು ಸಮಗ್ರ ರೋಗ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ರೈತ ಬಾಂಧವರೇ, ಇಲ್ಲಿ ತನಕ ಟೊಮೆಟೊ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಈ ಕುರಿತಂತೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಸ್ಯರೋಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರನ್ನೇ ಸಂದರ್ಶನವನ್ನು ಕೇಳಿದ್ರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ